ಅನುಮತಿ ದೊರೆಯುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಕೊಪ್ಪಳದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿ, ಹನುಮನ ಜನ್ಮಸ್ಥಳವೆಂದು ಪ್ರತೀತಿ ಇರುವ ಅಂಜನಾದ್ರಿ ಪ್ರದೇಶವನ್ನು ದೇಶದ ಗಮನ ಸೆಳೆಯುವಂತೆ ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದ್ದಾರೆ. ಬೀದರ್ನಲ್ಲಿ ವಿಶೇಷವಾಗಿ ನಿರ್ಮಿಸಲಾದ 100 ಅಡಿ ಎತ್ತರದ ಧ್ವಜಸ್ತಂಭದ ಮೇಲೆ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಧ್ವಜಾರೋಹಣ ಮಾಡಿದ್ದು ವಿಶೇಷವಾಗಿ ಗಮನ ಸೆಳೆಯಿತು. ಇದೇ ಸಂದರ್ಭದಲ್ಲಿ ದೇಶ ವಿಭಜನೆಯ ಚಿತ್ರಗಳನ್ನು ಒಳಗೊಂಡ ಛಾಯಾಚಿತ್ರ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಚಿಕ್ಕಮಗಳೂರಿನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ ಜಿಲ್ಲಾಧಿಕಾರಿ ಕೆಎನ್ ರಮೇಶ್ ಧ್ವಜಾರೋಹಣ ನೆರವೇರಿಸಿ ಪರೇಡ್ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಕರ್ನಾಟಕ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ಇದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ರಾಜಭವನದಲ್ಲಿ ಧ್ವಜಾರೋಹಣ ನೆರವೇರಿಸಿ ರಾಜ್ಯದ ಜನತೆಗೆ ಸಂದೇಶ ನೀಡಿದ ಅವರು, ಸ್ವಾತಂತ್ರ್ಯ ಆಂದೋಲನದಲ್ಲಿ ಪಾಲ್ಗೊಂಡ ಬೆಂಗಳೂರಿನ 3 ಮಹನೀಯರಿಗೆ ಸನ್ಮಾನಿಸುವ ಸೌಭಾಗ್ಯ ತಮಗೆ ದೊರೆತಿದೆ ಎಂದರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕಳೆದ ವರ್ಷ ಆಜಾದಿ ಕಾ ಅಮೃತ ಮಹೋತ್ಸವದಡಿ ಹಲವು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಕರ್ನಾಟಕ ದೇಶದ ಅತಿ ಹೆಚ್ಚು ವಿಕಾಸಶೀಲ ರಾಜ್ಯಗಳಲ್ಲಿ ಒಂದಾಗಿದ್ದು ರಾಷ್ಟ್ರ ನಿರ್ಮಾಣದಲ್ಲಿ ರಾಜ್ಯ ಪ್ರಮುಖ ಕೊಡುಗೆ ನೀಡಿದೆ ಎಂದಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಹೆಸರಿನ ಶಾಲೆಯನ್ನು ಮಿಲಿಟರಿ ಶಾಲೆಯಾಗಿ ಪರಿವರ್ತಿಸಲಾಗಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಮಿಲಿಟರಿ ಶಾಲೆ ಎಂದು ಮರು ನಾಮಕರಣ ಮಾಡಿ ಉದ್ಘಾಟಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ 225ನೇ ಜಯಂತ್ಯುತ್ಸವ ಅಂಗವಾಗಿ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು, ಈ ಶಾಲೆಯ ಪೀಠೋಪಕರಣ ಹಾಗೂ ಇತರ ಸೌಲಭ್ಯಗಳಿಗಾಗಿ 50 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನದಿಂದ ನಂದಗಡದ ಅಭಿವೃದ್ಧಿ ಕೈಗೊಳ್ಳಲಾಗುತ್ತಿದೆ ಎಂದರು. ಸಂಗೊಳ್ಳಿ ರಾಯಣ್ಣ ಸ್ವಾಮಿನಿಷ್ಠೆ, ಶೌರ್ಯ, ಧೈರ್ಯಗಳಿಗೆ ಹೆಸರುವಾಸಿ. ಅವರ ಚರಿತ್ರೆಯಲ್ಲಿ ಎಂದೂ ಕೂಡ ಮುಂದಿಟ್ಟ ಹೆಜ್ಜೆ ಹಿಂದಿಟ್ಟಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟರಾಗಿದ್ದ ಅವರು ಬ್ರಿಟಿಷ್ ಸೈನ್ಯಕ್ಕೆ ಸಿಂಹ ಸ್ವಪ್ನವಾಗಿದ್ದರು ಎಂದು ಸ್ಮರಿಸಿದರು. ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣ ಸಮೀಪ ಇರುವ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಬಳಿಯಿಂದ ನ್ಯಾಷನಲ್ ಕಾಲೇಜು ಮೈದಾನದವರೆಗೆ ಕಾಂಗ್ರೆಸ್ ನಡಿಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ರಾಷ್ಟ್ರಧ್ವಜ ಹಿಡಿದು ಜಾಥಾದಲ್ಲಿ ಪಾಲ್ಗೊಂಡರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲ, ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ಮತ್ತಿತರೆ ಮುಖಂಡರು ಪಾಲ್ಗೊಂಡಿದ್ದರು. ಕೊಪ್ಪಳ ತೋಟಗಾರಿಕೆ ಇಲಾಖೆಯಿಂದ ಹಮ್ಮಿಕೊಳ್ಳಲಾದ ಸಸ್ಯ ಸಂತೆ ಮತ್ತು ತೋಟಗಾರಿಕೆ ಅಭಿಯಾನಕ್ಕೆ ಮುಜರಾಯಿ, ಹಜ್ ಮತ್ತು ವಕ್ಫ್ ಸಚಿವೆ ಶಶಿಕಲಾ ಜೊಲ್ಲೆ ಇಂದು ಚಾಲನೆ ನೀಡಿದರು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಮತ್ತು ತೋಟಗಾರಿಕೆ ಪಿತಾಮಹ ಡಾ ಎಂಎಚ್ ಮರಿಗೌಡ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಈ ಅಭಿಯಾನ ಆಯೋಜಿಸಲಾಗಿದೆ. ಸಸ್ಯ ಸಂತೆ ಮತ್ತು ತೋಟಗಾರಿಕೆ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ಸಚಿವರು ಕಾರ್ಯಕ್ರಮದಲ್ಲಿ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಡಲಾದ ವಿವಿಧ ಬಗೆಯ ಸಸ್ಯಗಳು, ನೈಸರ್ಗಿಕ ಗೊಬ್ಬರ, ಅಣಬೆ, ಜೇನುತುಪ್ಪ ಹಾಗೂ ವಿವಿಧ ಮಳಿಗೆಗಳಿಗೆ ಭೇಟಿ ನೀಡಿ ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೆಂಗಳೂರಿನ ಚಾಮರಾಜಪೇಟೆ ಮೈದಾನದಲ್ಲಿ ಇಂದು ಬೆಳಗ್ಗೆ ಧ್ವಜಾರೋಹಣ ನೆರವೇರಿಸಲಾಯಿತು. ಇದೇ ಮೊದಲ ಬಾರಿಗೆ ಆಯೋಜಿಸಲಾದ ಧ್ವಜಾರೋಹಣ ಸಮಾರಂಭದಲ್ಲಿ ಸಂಸದ ಪಿಸಿ ಮೋಹನ್, ಶಾಸಕ ಜಮೀರ್ ಅಹಮದ್ ಖಾನ್ ಉಪಸ್ಥಿತರಿದ್ದರು. ವಿಧಾನಸೌಧದ ಮುಂಭಾಗ ಕಳೆದ 3 ದಿನಗಳಿಂದ ಸ್ವಾತಂತ್ರ್ಯ ಧ್ವಜವನ್ನು ಪ್ರತಿಬಿಂಬಿಸುವ ಬೆಳಕಿನ ವ್ಯವಸ್ಥೆ ಮಾಡಲಾಗಿದ್ದು ಇದನ್ನು ಕಣ್ತುಂಬಿಕೊಳ್ಳಲು ಹೆಚ್ಚಿನ ಜನ ಶಕ್ತಿಸೌಧಕ್ಕೆ ಆಗಮಿಸುತ್ತಿದ್ದಾರೆ. ಇಂದು ಸಹ ವಿಧಾನಸೌಧದ ಮುಂಭಾಗ ಜನಜಂಗುಳಿ ಉಂಟಾಗಿದೆ. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿ ಇಂದು ಸಂಜೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಜೋಗ ಜಲಪಾತವನ್ನು ಪ್ರವಾಸೋದ್ಯಮ ಇಲಾಖೆಯಿಂದ 169 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುತ್ತಿದ್ದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಜೋಗ ಜಲಪಾತದ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿದ್ದು ಕರಾವಳಿಯ ಬಹುತೇಕ ಕಡೆಗಳಲ್ಲಿ, ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಒಂದೆರಡು ಪ್ರದೇಶಗಳಲ್ಲಿ ಮಳೆಯಾಗಿದೆ. ಅಂಕೋಲಾ, ಗೇರುಸೊಪ್ಪ, ಗಾಣಗಪುರ, ಇಆರ್ಜಿ, ರದ್ದೆವಾಡಗಿ ತಲಾ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಮತ್ತು ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಹಗುರದಿಂದ ಕೂಡಿದ ಮಳೆಯಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪಯಣದಲ್ಲಿ ಎಲ್ಲರ ಕೊಡುಗೆ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ. ಕರಕುಶಲ ಕರ್ಮಿಗಳಿಗೆ ಸಾಲ ಸೌಲಭ್ಯ ಯೋಜನೆ, ಸುಗಮ ಜೀವನಕ್ಕೆ ಆದ್ಯತೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ವಿವಿಧ ಜಿಲ್ಲೆಗಳಲ್ಲಿ ಸಂಭ್ರಮದ ಸ್ವಾತಂತ್ರ್ಯೋತ್ಸವ, ಶೀಘ್ರವೇ ಮಹದಾಯಿ ಯೋಜನೆ ಜಾರಿ, ಸಚಿವ ಗೋವಿಂದ ಕಾರಜೋಳ. ಮತ್ತು ಅಭಿವೃದ್ಧಿ ಪಥದಲ್ಲಿ ಕರ್ನಾಟಕ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್.

ಇಡೀ ವಿಶ್ವಕ್ಕೆ ಸರಿಯಾದ ದಾರಿ ತೋರಬಲ್ಲರು. ಇಂದು ಲೋಕಪ್ರಿಯವಾಗಿರುವ ಯೋಗ ಮತ್ತು ಆಯುರ್ವೇದಗಳು ವಿಶ್ವ ಸಮುದಾಯಕ್ಕೆ ಭಾರತವು ನೀಡಿರುವ ಅಮೂಲ್ಯ ಕೊಡುಗೆಯಾಗಿದೆ. ಇದರ ಜನಪ್ರಿಯತೆ ವಿಶ್ವದಾದ್ಯಂತ ನಿರಂತರವಾಗಿ ಹೆಚ್ಚುತ್ತಿದೆ. ಪ್ರಿಯ ಬಂಧುಗಳೇ, ನಮ್ಮ ಬಳಿ ಇರುವುದೆಲ್ಲವೂ ನಮ್ಮ ಮಾತೃಭೂಮಿಯ ಕೊಡುಗೆಯೇ ಆಗಿದೆ. ಆದ್ದರಿಂದ ದೇಶದ ಸುರಕ್ಷೆ, ಪ್ರಗತಿ ಮತ್ತು ಸಮೃದ್ಧಿಗಾಗಿ ಸರ್ವವನ್ನು ಸಮರ್ಪಣೆ ಮಾಡುವ ಸಂಕಲ್ಪ ಮಾಡಬೇಕಿದೆ. ಮಹಾನ್ ಭಾರತ ನಿರ್ಮಾಣದಲ್ಲಿಯೇ ನಮ್ಮ ಅಸ್ತಿತ್ವದ ಸಾರ್ಥಕತೆಯಿದೆ. ಕನ್ನಡ ಭಾಷೆಯ ಮೂಲಕ ಭಾರತೀಯ ಸಾಹಿತ್ಯವನ್ನು ಸಮೃದ್ಧಗೊಳಿಸಿರುವ ಮಹಾನ್ ರಾಷ್ಟ್ರವಾದಿ ಕವಿ ಕುವೆಂಪು ಹೀಗೆ ಹೇಳಿದ್ದಾರೆ: ನಾನು ಅಳಿವೆ, ನೀನು ಅಳಿವೆ, ನಮ್ಮ ಎಲುಬುಗಳ ಮೇಲೆ ಮೂಡುವುದು ಮೂಡುವುದು ನವಭಾರತದ ಲೀಲೆ. ಮಾತೃಭೂಮಿ ಮತ್ತು ದೇಶವಾಸಿಗಳ ಉತ್ಥಾನಕ್ಕಾಗಿ ಸರ್ವಸ್ವವನ್ನು ಅರ್ಪಿಸುವುದು ನಮ್ಮ ಆದರ್ಶವಾಗಬೇಕು ಎಂಬುದರ ಬಗ್ಗೆ ನಮ್ಮ ಕವಿಯ ಸ್ಪಷ್ಟ ಸಂದೇಶವಿದು. ಈ ಆದರ್ಶವನ್ನು ಪಾಲಿಸಲು ನಾನು ದೇಶದ ಯುವಜನತೆಗೆ, 2047 ಭಾರತದ ನಿರ್ಮಾತೃಗಳಿಗೆ ವಿಶೇಷವಾಗಿ ಆಹ್ವಾನ ನೀಡುತ್ತಿದ್ದೇನೆ. ಮುಕ್ತಾಯಕ್ಕೂ ಮುನ್ನ ದೇಶದ ಸಶಸ್ತ್ರ ಸೇನಾಪಡೆಗೆ, ವಿದೇಶಗಳಲ್ಲಿರುವ ಭಾರತೀಯ ರಾಯಭಾರಿಗಳಿಗೆ ಮತ್ತು ವಿಶ್ವದೆಲ್ಲೆಡೆ ವಾಸಿಸುತ್ತಾ ನಮ್ಮ ಮಾತೃಭೂಮಿಯ ಗೌರವವನ್ನು ಎತ್ತಿಹಿಡಿದಿರುವ ಎಲ್ಲ ಭಾರತೀಯರಿಗೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ. ನಾನು ಎಲ್ಲ ದೇಶವಾಸಿಗಳಿಗೆ ಸುಖಕರವಾದ, ಮಂಗಳಕರವಾದ ಬಾಳ್ವೆಗಾಗಿ ಶುಭಕಾಮನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಭಾರತದ 76ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ಘನತೆವೆತ್ತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟದ ಜನತೆಯನ್ನ ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯ ಮರು ಪ್ರಸಾರವನ್ನು ಇದುವರೆಗೂ ಕೇಳಿದ್ರಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಮಾಹಿತಿ. ತೆಂಗು ನಮ್ಮ ಮುಖ್ಯವಾದ ಒಂದು ತೋಟದ ಬೆಳೆ. ಈ ಬೆಳೆಯನ್ನ ನಾವು ವಿವಿಧ ಮಣ್ಣು ಮತ್ತು ಹವಾಗುಣಗಳಲ್ಲಿ ಬೆಳೆಯಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣಲ್ಲಿ ಇದು ಉತ್ತಮ ಫಸಲನ್ನು ಕೊಡುತ್ತೆ. ರಸಸಾರ 5.8-8 ಇರುವಂತಹ ಮಣ್ಣಲ್ಲಿ ತೆಂಗನ್ನು ನಾವು ಬೆಳೆಯಬಹುದು. ತೆಂಗು ಹೆಚ್ಚು ಸೂರ್ಯನ ಬೆಳಕು ಬಯಸುವಂತ ಒಂದು ಉಷ್ಣವಲಯದ ಬೆಳೆ. ವರ್ಷಕ್ಕೆ 2,000 ಅವಧಿಯ ಪ್ರಖರ ಸೂರ್ಯನ ಬೆಳಕು ಇದಕ್ಕೆ ಅಗತ್ಯ. ಸಮುದ್ರ ಮಟ್ಟದಿಂದ 1,000 ಎತ್ತರದವರೆಗೂ ಇದು ವರ್ಷವಿಡೀ ಸರಿಯಾಗಿ ಹಂಚಿಕೆಯಾಗಿ ಬೀಳುವಂತ ಮಳೆ ಮತ್ತು ಉಷ್ಣಾಂಶ 15°C 35°C ಇರುವಂಥ, ಜೊತೆಗೆ ಆರ್ದ್ರತೆ 80% ಇರುವಂಥ ಪ್ರದೇಶದಲ್ಲೂ ಕೂಡ ಇದು ಉತ್ಕೃಷ್ಟವಾಗಿ ಬೆಳೆಯುತ್ತೆ. ಇನ್ನು ತೆಂಗಿನಲ್ಲಿ ಮುಖ್ಯವಾಗಿ ಎತ್ತರ ಮತ್ತು ಗಿಡ್ಡ ತಳಿಗಳಿದ್ದಾವೆ. ಎತ್ತರ ಮತ್ತು ಗಿಡ್ಡ ತಳಿಗಳ ಸಂಕರಣಗಳನ್ನು ಕೂಡ ನಮ್ಮ ದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಸಂಕರಣ ತಳಿ ಬಗೆಗಳನ್ನು 2 ಸ್ಪಷ್ಟ ಗುಂಪುಗಳಾಗಿ ವಿಂಗಡಿಸಬಹುದು. ಎತ್ತರ ಇಂಟು ಗಿಡ್ಡ ಇದನ್ನ T x D ಅಂತ ಕರೀತಾರೆ. ಗಿಡ್ಡ ಇಂಟು ಎತ್ತರ ಇದನ್ನ D x T ಅಂತ ಕರೀತಾರೆ. ಈ ತಳಿಗಳನ್ನು ಬಳಸ್ಕೋಬಹುದು. ಜೊತೆಗೆ ಲಕ್ಷಗಂಗಾ ಅಂತ ತಳಿ ಇದೆ, ಇದು ಸಂಕರಣ ತಳಿ. T x D ಅಂತ ಇದನ್ನ ಕರೀತಾರೆ. ಇನ್ನು ಚಂದ್ರ ಸಂಕರಣ ತಳಿ ಅಂತ ಇದೆ, ಇದು ಕೂಡ ಸಂಕರಣ ತಳಿ. ಇದು ಗಿಡ್ಡ ಮತ್ತು ಎತ್ತರ ತಳಿಯ ಒಂದು ಸಂಕರಣ ತಳಿ. ಲಕ್ಷಗಂಗಾ ಮತ್ತು ಚಂದ್ರಲಕ್ಷ ಸಂಕರಣ ತಳಿಗಳಿಗೆ ನೀರಿನ ಕೊರತೆಯನ್ನು ಸಹಿಸುವಂತಹ ಶಕ್ತಿ ಹೆಚ್ಚಾಗಿರೋದು ಕಂಡುಬಂದಿದೆ. ಈಗ ನಮ್ಮ ದೇಶದಲ್ಲಿ ವಿವಿಧ ಸಂಶೋಧನಾ ಸಂಸ್ಥೆಗಳಿಂದ ಸುಮಾರು 18 ಸುಧಾರಿತ ಮತ್ತು 16 ಸಂಕರಣ ತಳಿಗಳನ್ನು ಬೇಸಾಯಕ್ಕೆ ಬಿಡಲಾಗಿದೆ. ಎತ್ತರದ ತಳಿಗಳಿಗೆ ಬಂದರೆ ಈ ಅರಸೀಕೆರೆ ಟಾಲು, ತಿಪ್ಟೂರು ಟಾಲು, ಚಂದ್ರಕಲ್ಪ, ಕಲ್ಪ ಪ್ರತಿಭಾ, ಕಲ್ಪ ಮಿತ್ರ, ಕಿರಚಂದ್ರ ಮತ್ತು ವೆಸ್ಟ್ ಕೋಸ್ಟ್ ಟಾಲ್, ಇವು ಪ್ರಮುಖವಾದಂಥ ಎತ್ತರದ ತಳಿಗಳು. ಇವು 6-7 ವರ್ಷಕ್ಕೆ ಕಾಯಿ ಬಿಡೋದಕ್ಕೆ ಪ್ರಾರಂಭಿಸ್ತವೆ. ವರ್ಷಕ್ಕೆ ಸುಮಾರು 80-100 ಕಾಯಿಯ ಇಳುವರಿಯಿಂದ ನಾವು ಪಡೆಯಬಹುದು. ಮತ್ತು ಈ ತಳಿಗಳನ್ನು ನಾವು ಹೆಚ್ಚಾಗಿ ಕೊಬ್ಬರಿ ಮತ್ತು ಎಣ್ಣೆ ತೆಗೆಯೋದಕ್ಕೆ ಬಳಸ್ತಾರೆ. ಇನ್ನು ಗಿಡ್ಡ ತಳಿಗಳಲ್ಲಿ ಗಂಗಾ ಬೋಂದಮ್ಮು, ಚೌಗಾಟ್ ಕೇಸರಿ ಗಿಡ್ಡ, ಚೌಗಾಟ್ ಹಸಿರು ಗಿಡ್ಡ ಮತ್ತು ಕೇಸರಿ ಮಲಯನ ಗಿಡ್ಡ ಅಂತಂದು ಇವು ಎಳನೀರಿಗೆ ಉತ್ತಮವಾದಂಥ ತಳಿಗಳು. ನಾಟಿ ಮಾಡಿದ 3-4 ವರ್ಷದಲ್ಲಿ ಇವು ಹೂ ಬಿಡೋದಕ್ಕೆ ಪ್ರಾರಂಭಿಸ್ತವೆ. ಇನ್ನು ಮುಖ್ಯವಾಗಿ ತೆಂಗಿನ ಉತ್ಪಾದನಾ ಶಕ್ತಿ ಸಸಿಗಳನ್ನು ನೆಟ್ಟ 8-10 ವರ್ಷಗಳ ನಂತರನೇ ತಿಳಿದು ಬರುತ್ತೆ. ನಾಟಿಗೆ ಬಳಸುವಂತಹ ಸಸ್ಯಗಳು ಕಳಪೆ ಗುಣಮಟ್ಟದ್ದಾಗಿದ್ದರೆ ತೋಟಗಳು ಆರ್ಥಿಕವಾಗಿ ಸಫಲ ಆಗದೇ ಇರೋದು ಮಾತ್ರವಲ್ಲದೆ ಈ ಮರಗಳನ್ನು ನಿರ್ವಹಿಸಿದಷ್ಟು ಕಾಲ ರೈತರ ಒಂದು ನಷ್ಟಕ್ಕೆ ಇವು ಮೂಲ ಆಗ್ತವೆ. ಸಸಿಯ ಗುಣಮಟ್ಟ ಮತ್ತು ಮರಗಳ ಒಂದು ಉತ್ಪಾದನಾ ಶಕ್ತಿಗಳ ನಡುವೆ ಸಂಬಂಧ ಇರೋದ್ರಿಂದ ಸಸಿಗಳ ಆಯ್ಕೆ ಮತ್ತು ಅವುಗಳ ಸರಿಯಾದ ಬೆಳವಣಿಗೆ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸೋದು ಬಹಳ ಮುಖ್ಯ. ಇದಕ್ಕಾಗಿ ಮೊದಲೇ ಗುರುತಿಸಲಾದಂಥ ಹೆಚ್ಚು ಇಳುವರಿ ನೀಡುವಂತಹ ತಾಯಿ ಮರಗಳಿಂದ ಬೀಜದ ಕಾಯಿಯನ್ನು ಸಂಗ್ರಹಿಸಿ ಅವುಗಳನ್ನು ನೆಟ್ಟು ಅವುಗಳಿಂದ ಆಯ್ದ ಸಸಿಗಳನ್ನು ನಾಟಿ ಮಾಡೋದಕ್ಕೆ ರೈತರು ಬಳಸಬೇಕಾಗತ್ತೆ. ಉತ್ತಮ ಗುಣಮಟ್ಟದ ಸಸಿಗಳನ್ನು ಬೆಳೆಸೋದಕ್ಕೆ ನಾವು ಕೆಲವೊಂದು ವಿಧಾನಗಳನ್ನು ಅನುಸರಿಸಬೇಕು. ಮೊದಲಿಗೆ ತಾಯಿ ಮರದ ಆಯ್ಕೆ. ಆಯ್ಕೆ ಮಾಡಿದಂಥ ಪ್ರತಿ ತಾಯಿ ಮರ 12 ಗೊಂಚಲು ಮತ್ತು 30-40 ಗರಿಗಳನ್ನು ಹೊಂದಿರಬೇಕಾಗತ್ತೆ. ಪ್ರತಿ ವರ್ಷ ಕನಿಷ್ಠ 80-100 ಕಾಯಿ ಇಳುವರಿ ಕೊಟ್ಟು ಪ್ರತಿ ಕಾಯಿಗೆ 150 ಗ್ರಾಂನಷ್ಟು ಕೊಬ್ಬರಿ ಅದು ಬರುವಂತಿರಬೇಕು. ಮರದ ಸುಳಿ ಗೋಳಾಕಾರದಲ್ಲಿದ್ದು ಗರಿಗಳು ಜೋತು ಬಿದ್ದಿರಬಾರದು. ಇನ್ನು ಪ್ರತಿ ಎಲೆಯ ಮೊಟ್ಟೆ ಮತ್ತು ಗೊಂಚಲಿನ ಕಾಂಡ ಚಿಕ್ಕದಾಗಿ ಮತ್ತು ಸದೃಢವಾಗಿರಬೇಕು. ತಾಯಿ ಮರಕ್ಕೆ 25-60 ವರ್ಷ ವಯಸ್ಸಾಗಿರಬೇಕು. ಪ್ರತಿಯೊಂದು ಎಲೆಯ ಕಂಕುಳಲ್ಲಿ ಒಂದು ಗೊಂಚಲು ಅರಳಿ ಅದು ದೃಢವಾದಂಥ ಎಲೆಯ ಮೊಟ್ಟೆ ಮೇಲೆ ಕುಳಿತಿರಬೇಕು ಮತ್ತು ಜೋತು ಬಿದ್ದಿರಬಾರದು. ಇನ್ನು ಬೀಜದ ಕಾಯಿಗಳ ಆಯ್ಕೆಗೆ ಬಂದರೆ ಗೋಲಾಕಾರದ ಮಧ್ಯಮ ಗಾತ್ರದ ಕಾಯಿಗಳನ್ನು ಬಿತ್ತನೆಗೆ ಆರಿಸ್ಕೋಬೇಕು. ಕಡಿಮೆ ನೀರಿರುವಂತಹ ಸಂಪೂರ್ಣ ಬಲಿತ ಕಾಯಿಗಳನ್ನು ಆರಿಸ್ಕೋಬೇಕು. ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳವರೆಗೆ ಕಾಯಿಗಳನ್ನು ಬಿತ್ತನೆಗೆ ಬಳಸಬೇಕು. ಆಯ್ದ ಕಾಯಿಗಳನ್ನು 2 ತಿಂಗಳ ಕಾಲ ತೊಟ್ಟು ಮೇಲ್ಮುಖವಾಗಿರುವಂತೆ ಶೇಖರಿಸಿಡಬೇಕು. ತೆಂಗಿನಕಾಯಿಗಳನ್ನು ಸಸಿಮಡಿನಲ್ಲಿ ಅಡ್ಡವಾಗಿ ಮತ್ತು ಉದ್ದವಾಗಿ ಕೂಡ ನೆಡಬಹುದು. ಆದರೆ ಅಡ್ಡವಾಗಿ ನೆಡೋದು ಬೇರೆ ಪದ್ಧತಿಗಳಿಗಿಂತ ಅತಿ ಸೂಕ್ತ. ಯಾಕೆಂದರೆ ಈ ಪದ್ಧತಿಯಲ್ಲಿ ಕಾಯಿಗಳು ಮೊಳಕೆ ಒಡೆಯೋದು ಮತ್ತು ಸಸಿಗಳ ಬೆಳವಣಿಗೆ ತುಂಬ ವೇಗವಾಗಿರುತ್ತೆ ಮತ್ತು ಉತ್ತಮವಾಗಿರುತ್ತೆ. ಈ ಪದ್ಧತಿಯಲ್ಲಿ ಆರಿಸಿದಂಥ ಕಾಯಿಗಳ ಅಗಲವಾದ ಭಾಗ ಮೇಲೆ ಇರುವಂತೆ ಸಸಿಗಳಲ್ಲಿ ನೆಡಬೇಕು. ಉದ್ದವಾಗಿ ನೆಡುವಾಗ ಕಾಯಿಗಳ ತೊಟ್ಟು ಮೇಲೆ ಇರುವಂತೆ ನೆಡಬೇಕಾಗತ್ತೆ. ಈ ರೀತಿ ನೆಟ್ಟಾಗ ಕಾಯಿಗಳ ಮೊಳಕೆ ಬೇಗ ಬರೋದಿಲ್ಲ ಮತ್ತು ಸಸಿಗಳ ಬೆಳವಣಿಗೆ ಕೂಡ ಸದೃಢವಾಗಿರೋದಿಲ್ಲ. ಯಾಕೆಂದರೆ ಕಾಯಿಯ ಒಳಗಿರುವಂಥ ನೀರು ಮೊಳಕೆಯಾಗುವಂಥ ಭ್ರೂಣಕ್ಕೆ ಪೋಷಕಾಂಶಗಳನ್ನು ಒದಗಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಉದ್ದವಾಗಿ ನೆಡುವಂಥ ಪದ್ಧತಿಯಿಂದ ಸಸಿಗಳನ್ನು ದೂರದ ಊರಿಗೆ ಸಾಗಿಸೋದಕ್ಕೆ ಅನುಕೂಲವಾಗಿರುತ್ತೆ. ಆದರೆ ಈ ತರಹದ ಸಸಿಗಳು ಬರಗಾಲದಲ್ಲಿ ಬೇಗ ಬಳಲ್ತವೆ. ಇನ್ನು ಬೇಸಾಯಕ್ಕೆ ಬಂದರೆ ಸಾಮಾನ್ಯವಾಗಿ ಎತ್ತರದ ತಳಿಗಳನ್ನು ದಕ್ಷಿಣ ಒಣ ಪ್ರದೇಶ ಮತ್ತು ಘಟ್ಟ ಪ್ರದೇಶದಲ್ಲಿ 9 ಮೀಟರ್ ಅಂತರದಲ್ಲಿ ನೆಡ್ತಾರೆ. ತೀರ ಪ್ರದೇಶದಲ್ಲಿ 8.2 ಮೀಟರ್ ಅಂತರದಲ್ಲಿ ನೆಡ್ತಾರೆ. ಆದರೆ ಗಿಡ್ಡ ಮತ್ತು ಸಂಕರ್ಣ ತಳಿಗಳನ್ನು ದಕ್ಷಿಣ ಒಣ ಪ್ರದೇಶದಲ್ಲಿ ಮತ್ತು ಗುಡ್ಡಗಾಡಿನಲ್ಲಿ 7.5 ಮೀಟರ್ ಅಂತರದಲ್ಲಿ ನೆಡ್ತಾರೆ. ಜೊತೆಗೆ ತೀರ ಪ್ರದೇಶದಲ್ಲಿ 7 ಮೀಟರ್ ಅಂತರದಲ್ಲಿ ನೆಡಬಹುದು. ಹೆಡ್ಜ್ ಪದ್ಧತಿ ಅಂತ ಇನ್ನೊಂದು ಪದ್ಧತಿ ಇದೆ. ಇದರಲ್ಲಿ ಸಾಲಿನಿಂದ ಸಾಲಿಗೆ 10 ಮೀಟರ್, ಗಿಡದಿಂದ ಗಿಡಕ್ಕೆ 7.5 ಮೀಟರ್ ಅಂತರ ಇರುವಂತೆ ನಾವು ನೆಡಬಹುದು. ಸಸಿಗಳನ್ನು ನಾಟಿ ಮಾಡುವಾಗ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. 12-18 ತಿಂಗಳ ಆರೋಗ್ಯವಂತ, ಹೆಚ್ಚು ಗರಿ ಇರುವಂತ, ಅಂದರೆ 5-6 ಗರಿ ಇರುವಂತ, ದಪ್ಪ ಕಾಂಡ ಹೊಂದಿರುವಂತ, ತ್ವರಿತ ಬೆಳವಣಿಗೆ ಹೊಂದಿದ, ಬೇಗ ಎಲೆ ವಿಭಜನೆ ಹೊಂದಿದಂಥ ಸಸಿಗಳನ್ನು ನಾವು ನಾಟಿಗೆ ಉಪಯೋಗಿಸಬೇಕಾಗತ್ತೆ. ದಪ್ಪ ಕಾಂಡ ಅಂದರೆ ಸುಮಾರು 10 ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರಬೇಕಾಗತ್ತೆ. ಇನ್ನು ಸಸಿ ನಾಟಿ ಮಾಡೋದಕ್ಕೆ ಮುಂಗಾರಿಗಿಂತ ಮೊದಲು ಶಿಫಾರಸು ಮಾಡಿದ ಅಂತರದಲ್ಲಿ 1 ಘನಮೀಟರ್ ಅಳತೆಯ ಗುಣಿಗಳನ್ನು ತಕ್ಕೋಬೇಕು. ಪ್ರತಿ ಗುಣಿಗೆ ಕೊಟ್ಟಿಗೆ ಗೊಬ್ಬರ, ಹಸರಲೆ ಗೊಬ್ಬರ, 10 ಗ್ರಾಂನಷ್ಟು ಫೋರೇಟ್ ಅರಳು, ಜೊತೆಗೆ ಮೇಲ್ಮಣ್ಣನ್ನು ಹಾಕಿ 0.6 ಮೀಟರ್ ಎತ್ತರದವರೆಗೆ ತುಂಬಬೇಕು. ಮಣ್ಣಿನ ಗುಣಕ್ಕೆ ಅನುಗುಣವಾಗಿ 45 ಸೆಂಟಿಮೀಟರ್ ಆಳದಲ್ಲಿ ಸಸಿಗಳನ್ನು ನಾಟಿ ಮಾಡಿ ಕೋಲಿನ ಆಧಾರವನ್ನು ಕೊಡಬೇಕಾಗತ್ತೆ. ಪ್ರಾಥಮಿಕ ಹಂತದಲ್ಲಿ ಬೇಸಿಗೆಯಲ್ಲಿ ನೀರು ಮತ್ತು ನೆರಳನ್ನು ಒದಗಿಸೋದು ಸೂಕ್ತ. ಜಂಬಿಟ್ಟಿಗೆ ಮಣ್ಣಿನ ಪ್ರದೇಶದಲ್ಲಿ 2 ಕಿಲೋಗ್ರಾಂನಷ್ಟು ಉಪ್ಪನ್ನು ಹಾಕೋದ್ರಿಂದ ಗಟ್ಟಿ ನೆಲವನ್ನು ಸಡಿಲಗೊಳಿಸೋದ್ರಲ್ಲಿ ಇದು ಸಹಾಯವಾಗುತ್ತೆ. ಇನ್ನು ಗೊಬ್ಬರದ ಪೂರೈಕೆಗೆ ಬಂದರೆ ತೆಂಗಿಗೆ ವರ್ಷವಿಡೀ ಪೋಷಕಾಂಶಗಳ ಅಗತ್ಯತೆ ಇರುತ್ತೆ. ಪೋಷಕಾಂಶಗಳನ್ನು ಸಸಿಗಳನ್ನು ನೆಟ್ಟ ಮೊದಲನೇ ವರ್ಷದಿಂದಲೇ ಕೊಡೋದ್ರಿಂದ ಗಿಡ ಚೆನ್ನಾಗಿ ಬೆಳವಣಿಗೆ ಹೊಂದಿ ಬೇಗನೆ ಹೂವು ಬಿಡುತ್ತೆ, ಫಸಲು ಕೂಡ ಕೊಡುತ್ತೆ, ಹೆಚ್ಚಿನ ಇಳುವರಿಯನ್ನು ಕೂಡ ಪಡೆಯಬಹುದು. ಪ್ರತಿ ಗುಣಿಗೆ ನಾವು ಗಿಡ ನಾಟಿ ಮಾಡುವಾಗ 50 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗತ್ತೆ. ಆಮೇಲೆ ಪ್ರತಿ ವರ್ಷ 50 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ತಾ ಇರಬೇಕಾಗತ್ತೆ. ಅಲ್ಲದೆ ಆ ನಂತರದಲ್ಲಿ ಸೆಣಬು, ಅಲಸಂದೆ, ಹುರುಳಿಯಂತಹ ದ್ವಿದಳ ಧಾನ್ಯದ ಬೆಳೆಗಳನ್ನು ತೆಂಗಿನ ಗಿಡದ ಸುತ್ತಲೂ ಬೆಳೆದು ಹೂ ಬಿಡುವಂತಹ ಹಂತದಲ್ಲಿ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇನ್ನು ಶಿಫಾರಸು ಮಾಡಿರುವಂತಹ ರಾಸಾಯನಿಕ ಗೊಬ್ಬರಗಳ ಪ್ರಮಾಣಕ್ಕೆ ಬಂದರೆ ಮೇ ಜೂನ್ ತಿಂಗಳಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ 2 ಕಂತುಗಳಲ್ಲಿ ಈ ಗೊಬ್ಬರಗಳನ್ನು ಪೂರೈಕೆ ಮಾಡಬೇಕಾಗತ್ತೆ. ಮೊದಲನೇ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ 50 ಗ್ರಾಂನಷ್ಟು ಸಾರಜನಕ, 40 ಗ್ರಾಂನಷ್ಟು ರಂಜಕ, 135 ಗ್ರಾಂನಷ್ಟು ಪೊಟಾಷನ್ನ ಪ್ರತಿ ಮರಕ್ಕೆ ಕೊಡಬೇಕಾಗುತ್ತೆ. ಎರಡನೇ ವರ್ಷದಲ್ಲಿ ಮೇ ಜೂನ್ ತಿಂಗಳಿನಲ್ಲಿ 50 ಗ್ರಾಂನಷ್ಟು ಸಾರಜನಕ, 40 ಗ್ರಾಂನಷ್ಟು ರಂಜಕ, 135 ಗ್ರಾಂನಷ್ಟು ಪೊಟಾಷನ್ನ ಕೊಡಬೇಕಾಗತ್ತೆ. ಅದೇ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ 110 ಗ್ರಾಂನಷ್ಟು ಸಾರಜನಕ, 80 ಗ್ರಾಂನಷ್ಟು ರಂಜಕ, 270 ಗ್ರಾಂನಷ್ಟು ಪೊಟಾಷನ್ನ ಕೊಡಬೇಕಾಗತ್ತೆ. ಮೂರನೇ ವರ್ಷದಲ್ಲಿ ನಾವು ಎರಡನೇ ವರ್ಷ ಕೊಟ್ಟ ಗೊಬ್ಬರದ 2 ಪಟ್ಟು ಕೊಡಬೇಕಾಗತ್ತೆ. ನಾಲ್ಕನೇ ವರ್ಷ ಮತ್ತು ಆನಂತರ ನಾವು 170 ಗ್ರಾಂನಷ್ಟು ಸಾರಜನಕ, 120 ಗ್ರಾಂನಷ್ಟು ರಂಜಕ, 400 ಗ್ರಾಂನಷ್ಟು ಪೊಟಾಷನ್ನು ಮೇ ಜೂನ್ ತಿಂಗಳಿನಲ್ಲಿ ಕೊಡಬೇಕಾಗತ್ತೆ. ಅದೇ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ 330 ಗ್ರಾಂನಷ್ಟು ಸಾರಜನಕ, 200 ಗ್ರಾಂನಷ್ಟು ರಂಜಕ ಮತ್ತು 800 ಗ್ರಾಂನಷ್ಟು ಪೊಟಾಷನ್ನು ಕೊಡಬೇಕಾಗತ್ತೆ. ಸಸಿಗಳನ್ನು ನೆಟ್ಟ 3-4 ವರ್ಷದವರೆಗೆ ಸರಿಯಾಗಿ ಅವುಗಳನ್ನು ನೋಡ್ಕೋಬೇಕಾಗತ್ತೆ. ನೆಟ್ಟ ವರ್ಷದಲ್ಲಿ ಮಳೆಗಾಲ ಮುಗಿತಾ ಇದ್ದಂತೆ ಪ್ರತಿಯೊಂದು ಸಸಿಗೆ ನಾವು ನೆರಳನ್ನು ಒದಗಿಸಬೇಕಾಗತ್ತೆ. ಸಸಿ ಸುತ್ತಲೂ ಕಳೆ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಬುಡದಿಂದ 1-2 ಮೀಟರ್ ಅಂತರದಲ್ಲಿ ಕಳೆಗಳು ಇಲ್ಲದಂತೆ ನೋಡ್ಕೋಬೇಕಾಗತ್ತೆ. ಸಸಿಗಳು ದೊಡ್ಡದಾಗ್ತಿದ್ದಂತೆ ಗುಣಿಗಳನ್ನು ನಿಧಾನವಾಗಿ ಅಗಲ ಮಾಡಬೇಕು. ಬೇಸಿಗೆ ಕಾಲದಲ್ಲಿ ಮತ್ತೆ ಮಳೆ ಇಲ್ಲದೆ ಇರುವಂತಹ ಸಮಯದಲ್ಲಿ ನೀರನ್ನು ಕೊಡೋದ್ರಿಂದ ಮರಗಳ ಉತ್ಪಾದನಾ ಶಕ್ತಿಯನ್ನು ನಾವು ಹೆಚ್ಚಿಸಬಹುದು. ಮೊದಲ 4 ವರ್ಷದಲ್ಲಿ ಗಿಡಗಳಿಗೆ ಪಾತಿ ಮಾಡುವ ಮೂಲಕ ಪ್ರತಿ 2-3 ದಿನಕ್ಕೊಮ್ಮೆ 25-30 ಲೀಟರ್ ನೀರನ್ನು ಕೊಡೋದು ಬಹಳ ಸೂಕ್ತ. ಗಿಡ ಬೆಳವಣಿಗೆ ಆದಂತೆ 4 ದಿನಕ್ಕೊಮ್ಮೆ 75-80 ಲೀಟರ್ ನೀರನ್ನು ಒದಗಿಸಬೇಕಾಗತ್ತೆ. 4 ವರ್ಷ ಮೇಲ್ಪಟ್ಟ ಮರಗಳಿಗೆ 200-250 ಲೀಟರ್ ನೀರನ್ನು 4-5 ದಿನಕ್ಕೊಮ್ಮೆ ಒದಗಿಸಬೇಕು. ಹನಿ ನೀರಾವರಿ ಪದ್ಧತಿಯಲ್ಲಿ ತೀರ ಪ್ರದೇಶದಲ್ಲಿ 40-50 ಲೀಟರ್ನಷ್ಟು ನೀರು, ಘಟ್ಟ ಪ್ರದೇಶದಲ್ಲಿ 50-60 ಲೀಟರ್ನಷ್ಟು ನೀರು, ಒಣ ಪ್ರದೇಶದಲ್ಲಿ 70-90 ಲೀಟರ್ ನೀರನ್ನು ಪ್ರತಿದಿನ ತೆಂಗಿನ ಮರಗಳಿಗೆ ಒದಗಿಸಬೇಕಾಗತ್ತೆ. ಹನಿ ನೀರಾವರಿ ಅಳವಡಿಸಿಕೊಂಡ್ರೆ ನೀರಿನ ಸದ್ಬಳಕೆಯಾಗುತ್ತೆ. ತೆಂಗು ಹೆಚ್ಚು ಅಂತರದಲ್ಲಿ ಬೆಳೆಯುವಂತಹ ಬಹುವಾರ್ಷಿಕ ಬೆಳೆ. 80%ರಷ್ಟು ಬೇರುಗಳು ಬುಡದಿಂದ 2 ಮೀಟರ್ ಸುತ್ತಳತೆಯಲ್ಲಿ ಹರಡಿರೋದ್ರಿಂದ ಹೆಚ್ಚಿನ ಭೂಪ್ರದೇಶ ಉಪಯೋಗ ಆಗೋದಿಲ್ಲ. ಆದ್ದರಿಂದ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಯಾಗಿ ದ್ವಿದಳ ಧಾನ್ಯಗಳು, ತರಕಾರಿ ಬೆಳೆ ಜೊತೆಗೆ ಹಣ್ಣಿನ ಬೆಳೆಗಳಾದಂಥ ಪಪ್ಪಾಯ, ಅನಾನಸ್ಸು, ಬಾಳೆ, ನಿಂಬೆ ಜೊತೆಗೆ ಈ ಸಾಂಬಾರು ಬೆಳೆಗಳಾದಂಥ ಅರಿಶಿನ, ಶುಂಠಿ ಬೆಳೆಗಳನ್ನು ಮೊದಲ ಹಂತದಲ್ಲಿ ಬೆಳ್ಕೋಬಹುದು. ಆ ನಂತರದ ವರ್ಷದಲ್ಲಿ ನೆರಳನ್ನು ಬಯಸುವಂತಹ ಅಂತರ ಬೆಳೆಗಳಾದಂಥ ಕೋಕೋ, ಕರಿಮೆಣಸು, ದಾಲ್ಚಿನ್ನಿ, ಜಾಯಿಕಾಯಿ, ಲವಂಗ, ನುಗ್ಗೆ, ಕರಿಬೇವು, ಪಚೋಲಿ, ಹಿಪ್ಪುಲಿ, ಲೋಳೆಸರ, ನೇಪಿಯರ್ ಹುಲ್ಲು, ಗಿನಿ ಹುಲ್ಲು ಮುಂತಾದಂಥ ಬೆಳೆಗಳನ್ನು ಬೆಳೆದು ಲಾಭವನ್ನು ಪಡ್ಕೋಬಹುದು. ಇಲಿಗಳು ಈ ತೆಂಗಿನ ತೋಟಗಳಲ್ಲಿ ಎಳೆಯ ಕಾಯಿಗಳನ್ನು ಕೊರೆದು ತಿಂದು ತೀವ್ರ ಹಾನಿಯನ್ನು ಉಂಟು ಮಾಡುತ್ತವೆ. ವಿಶಿಷ್ಟ ರೀತಿಯ ರಂಧ್ರ ಇರುವಂತಹ ಉದುರದ ಕಾಯಿಗಳು ಮರದ ಸುತ್ತ ಬಿದ್ದಿರೋದನ್ನು ನಾವು ಕಾಣಬಹುದು. ಇಲಿಗಳನ್ನು ಬೋನುಗಳನ್ನು ಊಡಿ ವಿಷ ಹಾಕಿ ನಿಯಂತ್ರಿಸಬಹುದು. ಜೊತೆಗೆ ಈ 40 ಸೆಂಟಿಮೀಟರ್ ಅಗಲದ ಜಿಐ ಹಾಳೆಗಳನ್ನು ಮರದ ಸುತ್ತ ನೆಲದ ಮೇಲಿಂದ 2 ಮೀಟರ್ ಎತ್ತರದಲ್ಲಿ ಮರಕ್ಕೆ ಕಟ್ಟೋದ್ರಿಂದ ಅಥವಾ ಮಳೆಯಿಂದ ಬಡಿಯೋದ್ರಿಂದ ಇಲಿಗಳು ಮರ ಹತ್ತದಂತೆ ನೋಡ್ಕೋಬಹುದು. ತೆಂಗಿನ ಹೀಚುದುರೋದು ಒಂದು ಮುಖ್ಯವಾದಂಥ ಸಮಸ್ಯೆ. ಇದಕ್ಕೆ ಈ ರೋಗ ಮತ್ತು ಕೀಟದ ಬಾಧೆ, ಅಹಿತಕರ ಮಣ್ಣು ಮತ್ತು ಹವಾಗುಣದಲ್ಲಿ ಸಾಕಷ್ಟು ಏರುಪೇರಾಗೋದು, ಜೊತೆಗೆ ಸಾರ್ವಜನಿಕ ಪೋಷಕಾಂಶದ ಕೊರತೆ, ಸರಿಯಾಗಿ ಪರಾಗಸ್ಪರ್ಶ ಮತ್ತು ಫಲೀಕರಣ ಆಗದೇ ಇದ್ದಾಗ ಹೀಚುಗಳು ಉದುರೋದು ಕಂಡುಬರುತ್ತೆ. ಪ್ರತಿ ಮರಕ್ಕೆ 200 ಗ್ರಾಂನಷ್ಟು ಈ ಸತುವಿನ ಸಲ್ಫೇಟ್ ಲಘು ಪೋಷಕಾಂಶವನ್ನು ನಾವು ಒದಗಿಸಬೇಕಾಗತ್ತೆ. ಇನ್ನು ತೆಂಗಿನ ಬಂಜರು ಕಾಯಿಗಳು ಕೂಡ ಇರ್ತವೆ. ಇದು ಬೋರಾನ್ ಮತ್ತು ಪೊಟಾಶ್ ಕೊರತೆಯಿಂದ ಜೊತೆಗೆ ಸರಿಯಾಗಿ ಪರಾಗಸ್ಪರ್ಶ ಆಗದೇ ಇದ್ದಾಗ ಕಂಡುಬರುತ್ತೆ. ಇಂತಹ ಕಾಯಿನಲ್ಲಿ ಭ್ರೂಣ ಮತ್ತು ಕೊಬ್ಬರಿ ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ತೆಂಗಿನ ಮರಗಳು ಶಿಫಾರಸು ಮಾಡದಂತೆ ಗಿಡ್ಡ ತಳಿಗಳು 3-4 ವರ್ಷಕ್ಕೆ, ಸಂಕರ್ಣ ತಳಿಗಳು 4-5 ವರ್ಷಕ್ಕೆ ಮತ್ತು ಎತ್ತರದ ತಳಿಗಳು 6-7 ವರ್ಷದ ನಂತರ ಕಾಯಿ ಬಿಡೋದಕ್ಕೆ ಪ್ರಾರಂಭಿಸುತ್ತವೆ. ಎತ್ತರದ ತಳಿಗಳಿಂದ 80-100 ಕಾಯಿಗಳನ್ನು ನಿರೀಕ್ಷೆ ಮಾಡಬಹುದು. ಗಿಡ್ಡ ತಳಿಗಳಿಂದ 100-120 ಕಾಯಿಗಳನ್ನು ನಿರೀಕ್ಷೆ ಮಾಡಬಹುದು. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:29:35. ನಿಧನ ಸುದ್ದಿ. ಹರಿಹರ ಕುಂದೂರು ಕಾರಳಾನ ಮುಕ್ಕಾಟಿರ ಮೇದಪ್ಪ ಮೇದು ಐಂಗ ಇಂದು ಮರಣಪಟ್ಟತ್. 94 ಬಯತ್ರ ಮುಕ್ಕಟ್ಟಿರ ಮೇದಪ್ಪ ಮೇದು ಐಂಡ ಆಕಿರಿ ಕಾರ್ಯ ನಾಳೆ ಮಜ್ಜಾನ ಇಂಡ ಸ್ವಂತ ಮನೆ ನಡಪಂದು ಒಕ್ಕಕರ ಅರಿಚಿಟ್ಟಿತು. ಮೂಲತಃ ಬೇಂಗನಾಡು ಕಾರಳಾನ, ಬೆಂಗಳೂರು ಕಲ್ಯಾಣ ನಗರದ ವಾಸಯಂಜ ತೇಲಪಂಡ ಅಚ್ಚಯ್ಯ ಮಿಟ್ಟು ಐಂಗ ಇಂದು ಮರಣಪಟ್ಟತ್. 94 ಬಯತ್ರ ತೇಲಪಂಡ ಅಚ್ಚಯ್ಯ ಮಿಟ್ಟು ಐಂಡ ಆಕಿರಿ ಕಾರ್ಯ ನಾಳೆ ನಡಪ. ಮದೆನಾಡು ಗ್ರಾಮದ ನಿವಾಸಿ ಪಟ್ಟಡ ದಿವಂಗತ ರಾಮಪ್ಪನವರ ಪುತ್ರ 70 ವರ್ಷ ಪ್ರಾಯದ ಪಟ್ಟಡ ಜಯಕುಮಾರ್ ಚಾಮಿ ಅವರು ಇಂದು ಮಧ್ಯಾಹ್ನ ನಿಧನರಾದರು. ಪಟ್ಟಡ ಜಯಕುಮಾರ್ ಚಾಮಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯೊಳಗೆ ಮದೆನಾಡಿನ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.